ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ಉಮೇಶ್ ದೀಕ್ಷಿತ್ ಅವರನ್ನ ಆತ್ಮೀಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ಉಮೇಶ್ ದೀಕ್ಷಿತ್ ಅವರು. ನಮಸ್ಕಾರ ಮೇಡಮ್. ಮೊದಲು ಉಮೇಶ್ ದೀಕ್ಷಿತ್ ಅವರು ಈ ಸ್ಥೂಲಕಾಯ ಮತ್ತು ಪೋಷಣೆ ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ, ನಂತರ ನಿಮ್ಮ ಕರೆಗಳನ್ನು ನಾವು ಸ್ವೀಕರಿಸ್ತೀವಿ. ನಾವೆಲ್ಲ ಕೇಳಿವಿ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಅಂದರೆ ಬರೋಬ್ಬರಿ ಊಟ ಹೆಂಗೆ ಮಾಡಬೇಕು ಅಂತ ಗೊತ್ತಿದ್ದರೆ ಯಾವ ರೋಗನೂ ಬರುವುದಿಲ್ಲ ಅಂತ. ಅದನ್ನೇ ಸಂಸ್ಕೃತದೊಳಗೆ ಒಂದು ಶ್ಲೋಕ ಇದು ಇದೆ, ಅದರೊಳಗೆ ಏನಂತಾರಂದರೆ, ದೀಪೋ ಭಕ್ಷ್ಯತೆ ಧ್ವಾಂತಂ ಕಜ್ಜಲಂ ಚ ಪ್ರಸೂಯತೆ ಯದನ್ನಂ ಭಕ್ಷ್ಯೆ ನಿತ್ಯಂ ಜಾಯತೆ ತಾದೃಶಿ ಪ್ರಜಾ ಅಂತ. ಅಂದರೆ ದೀಪ ಹೆಂಗೆ ಕತ್ಲಿಯನ್ನು ನುಂಗಿ ಕಪ್ಪನ್ನು ಕೊಡ್ತದೆ, ಹಾಗೆ ನಾವು ಏನು ತಿಂತೀವಿ ಹಾಗೆ ಆಗ್ತೀವಿ ಅಂತ. ನಾವು ಚಲೋತಂಗೆ ತಿಂದರೆ ಆರೋಗ್ಯವಂತವಾಗಿರ್ತೀವಿ, ಚಲೋ ಇಲ್ದದ್ದು ತಿಂದರೆ ಅಂದರೆ ಅಪೌಷ್ಟಿಕತೆ ಇದ್ದದ್ದು ಇಲ್ಲ ಸರಿ ಇಲ್ದದ್ದನ್ನು ತಿಂದರೆ ನಾವು ನಮಗೆ ರೋಗ ಬರ್ತದೆ ಅಂತ. ಸ್ಥೂಲಕಾಯನೂ ಹಾಗೆ ಒಂದು ರೋಗ, ಅದು ಹೆಚ್ಚಾಗಿ ಪೌಷ್ಟಿಕತೆ ನಾಶ ಅಥವಾ ಸರಿಯಾಗಿದ್ದನ್ನು ತಿನ್ನಲಿಲ್ಲ ಅಂದರೆ ಬರ್ತದೆ. ಸ್ಥೂಲಕಾಯ ಈ ಹೊಸ ಯುಗದ ಮಹಾಮಾರಿ. ಮೊದಲೆಲ್ಲ ಕಾಲ್ರಾ ಪ್ಲೇಗು ಹಾಗೆಲ್ಲ ಜಾಸ್ತಿ ಇರ್ತಿದ್ದು, ಈಗ ಬರ್ತಾ ಬರ್ತಾ ಇತ್ತಿತ್ತಲಾಗೆ ಸ್ಥೂಲಕಾಯ ಅಂದರೆ ಒಬೆಸಿಟಿ, ಅದರ ಜೊತೆಗೆ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ಸು, ಹಾರ್ಟ್ ಅಟ್ಯಾಕು, ಹೈಪರ್ಟೆನ್ಷನ್ನು, ಹೈ ಬಿ ಪಿ ಇಂಥವೆಲ್ಲ ಚಾಲು ಆಗ್ಯಾವೆ, ಡಯಾಬಿಟೀಸು. ಹಾಗೆ ಈ ಸ್ಥೂಲಕಾಯನೂ ಹೊಸ ಯುಗದ ಮಹಾಮಾರಿ. ಈಗಿನ ಲೆಕ್ಕಾಚಾರದ ಪ್ರಕಾರ ಭಾರತದಲ್ಲಿ ಸುಮಾರು ಒಂದು 30% ಅಂದರೆ ಮೂರರೊಳಗೆ ಒಬ್ಬರು ಸ್ಥೂಲಕಾಯ ಹೊಂದಿದವರಾಗಿದ್ದಾರೆ. ಸ್ಥೂಲಕಾಯ ಅಥವಾ ಬೊಜ್ಜು ಅಂದರೆ ಏನಿರ್ತದೆ ಅಂದರೆ, ಮೈಯೊಳಗೆ ಕೊಬ್ಬಿನಂಶ ಜಾಸ್ತಿ ಆಗ್ತದೆ. ಕೊಬ್ಬು ಕಣ ಇರ್ತಾವೆ, ಅಂದರೆ ಜೀವಕೋಶ ಇರ್ತವೆ. ಆ ಜೀವಕೋಶ ಒಳಗೆ ಅವು ಒಂದು ಅದರ ನಂಬರ್ ಹೆಚ್ಚಾಗ್ತದೆ, ಅಂದರೆ ಜೀವಕೋಶ ಜಾಸ್ತಿ ಸಂಖ್ಯೆಯಲ್ಲಿ ಹೆಚ್ಚಾಗ್ತವೆ ಅಥವಾ ಅವು ದಪ್ಪ ಆಗ್ತವೆ. ಕೊಬ್ಬನ್ನು ಶೇಖರಿಸಿ ಶೇಖರಿಸಿ ದಪ್ಪ ಆಗ್ತವೆ. ಇವೆರಡೂ ಕಾರಣದಿಂದ ಬೊಜ್ಜು ಬರ್ಬೋದು. ಈ ಬೊಜ್ಜನ್ನು ನೋಡಲಿಕ್ಕೆ ಎರಡು ವಿಧಾನ, ಅದನ್ನು ಮೆಷರ್ ಮಾಡಲಿಕ್ಕೆ ಅಂದರೆ ಇದೇನೋ ಇಲ್ಲೋ ಅಂತ ನೋಡಲಿಕ್ಕೆ ಎರಡು ವಿಧಾನ. ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅಂತೀವಿ, ಅದನ್ನು ವ್ಯಕ್ತಿಯ ತೂಕ ಮತ್ತು ಎತ್ತರನ್ನು ಉಪಯೋಗಿಸ್ಕೊಂಡು ಒಂದು ಫಾರ್ಮುಲಾ ಇರ್ತದೆ, ಆ ಫಾರ್ಮುಲಾ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದರ ಪ್ರಕಾರ 23ಕ್ಕಿಂತ ಜಾಸ್ತಿ ಬಂದರೆ ಸ್ಥೂಲಕಾಯ ಆರಂಭ ಆಯಿತು ಅಂತ, 27ಕ್ಕಿಂತ ಜಾಸ್ತಿ ಇದ್ದರೆ ಸ್ಥೂಲಕಾಯ ಒಂದು ಸ್ವಲ್ಪ ಅಪಾಯಕಾರಿ ಮಟ್ಟಕ್ಕೆ ತಲುಪಿದೆ ಅಂತ. ಎರಡನೇದು ಸೊಂಟದ ಸುತ್ತಳತೆ. ನಮ್ಮ ದೇಹದಲ್ಲಿ ಸೊಂಟದ್ದು ನೀವು ಮೆಷರ್ಮೆಂಟ್ ತೊಗೊಂಡು ಅದು ಅಂದರೆ ಎಲ್ಲಿ ಕಡಿಮೆ ಇರ್ತದೆ ಅಲ್ಲಿ, ಅಂಬಿಲಿಕಲ್ ಲೆವೆಲಿಗಲ್ಲ, ಅಂದರೆ ಅಂಬಿಲಿಕಸ್ ಲೆವೆಲಿಗಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಮೇಲೆ ಸೊಂಟ ಮೆಷರ್ ಮಾಡ್ಕೊಂಡು ನೋಡಿದರೆ ಹೆಂಗಸರಲ್ಲಿ 80ಕ್ಕಿಂತ ಕಡಿಮೆ ಇದ್ದರೆ ಅಥವಾ ಗಂಡಸರಲ್ಲಿ 94 ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದರೆ ಆರೋಗ್ಯವಾಗಿ ಇದ್ದಾರೆ ಅಂತ, ಅದಕ್ಕಿಂತ ಜಾಸ್ತಿ ಇದ್ದರೆ ಅಪಾಯಕಾರಿ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ಸ್ಥೂಲಕಾಯದಿಂದ ಬಹಳಷ್ಟು ದುಷ್ಪರಿಣಾಮ ಆಗ್ತವೆ. ಸ್ಥೂಲಕಾಯನೇ ಒಂದು ರೋಗ, ಅದರ ಜೊತೆಗೆ ಅದು ಎಷ್ಟೊಂದು ರೋಗಕ್ಕೆ ಒಂದು ಕಾರಣವೂ ಆಗ್ತದೆ. ಅಂದರೆ ಸಕ್ಕರೆ ಕಾಯಿಲೆ, ಅಧಿಕ ರಕ್ತದೊತ್ತಡ, ಪಿತ್ತಕೋಶದ ಕಾಯಿಲೆ, ಉಸಿರಾಟದ ತೊಂದರೆ, ನಿದ್ದೆಯಲ್ಲಿ ಒಮ್ಮೆ ಮುಸಿರು ಕಟ್ಟದಂಗೆ ಆಗ್ತದೆ, ಹೃದಯ ರೋಗ, ಸಂಧಿವಾತ, ಮುಟ್ಟು ಮತ್ತು ಗರ್ಭಧಾರಣೆ ಸಮಯದಲ್ಲಿ ಆಗೋ ಸಮಸ್ಯೆಗಳು, ಸ್ತನ ಮತ್ತು ಗರ್ಭಕೋಶದ ಕ್ಯಾನ್ಸರು, ಇವೆಲ್ಲದಕ್ಕೂ ಸ್ಥೂಲಕಾಯನೂ ಒಂದು ಕಾರಣ. ಅದು ಒಂದು ರೋಗನೇ, ಅದರ ಜೊತೆಗೆ ಇಷ್ಟೊಂದು ರೋಗಕ್ಕೂ ಅದು ಕಾರಣವೂ ಆಗ್ತದೆ. ಸ್ಥೂಲಕಾಯ ಬರಲಿಕ್ಕೆ ಬಹಳಷ್ಟು ಕಾರಣ ಇರ್ಬೋದು, ಬಟ್ ಹೆಚ್ಚಾಗಿ ನೋಡಿದ್ದು ಆ ಕಾರಣ ಅಂದರೆ ಒಂದು ಸರಿಯಾಗಿಲ್ಲದ ಆಹಾರ ಪದ್ಧತಿ, ಇನ್ನೊಂದು ಜೀವನ ಶೈಲಿ, ಅದರ ಜೊತೆಗೆ ಹಾರ್ಮೋನ್ ಸಂಬಂಧಿತ ರೋಗನೂ ಇರ್ಬೋದು, ಕಡಿಮೆ ನಿದ್ದೆ ಮಾಡೋದು ಅಥವಾ ಸರಿಯಾಗಿ ನಿದ್ದೆ ಮಾಡಲ್ದಂಥದ್ದು ಕಾರಣವೂ ಇರ್ಬೋದು. ಆಹಾರ ಬಹುಮುಖ್ಯ. ನಾವು ದಿನಾನೂ ಆಹಾರ ತಿಂತಾನೆ ಇರ್ತೀವಿ, ಸರಿ ಆಹಾರ ತಿನ್ನಲಿಲ್ಲ ಅಂದರೆ ಏನೇನೋ ರೋಗ ಬರ್ತವೆ, ಅದರೊಳಗೆ ಸ್ಥೂಲಕಾಯನೂ ಒಂದು. ಈ ಸ್ಥೂಲಕಾಯದ ಬರುವ ಆಹಾರ ಹೆಂಗಿರ್ತದೆ ಅದನ್ನು ಒಂದು ಸ್ವಲ್ಪ ನೋಡೋಣ. ಈ ಆಹಾರ ಮೇನ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಏನು ತಿಂತೀವಿ ಅದನ್ನು ಕ್ಯಾಲರಿ ಅಂಥೇಳಿ ಕೌಂಟ್ ಮಾಡ್ತೀವಿ. ಕ್ಯಾಲರಿ ಅಂದರೆ ಒಂದು ತಿಂದದ ಆಹಾರ ದೇಹಕ್ಕೆ ಎಷ್ಟು ಶಕ್ತಿ ಕೊಡ್ತದೆ ಅದನ್ನು ನೋಡೋ ಸಲುವಾಗಿ ಒಂದು ಮೆಷರ್ಮೆಂಟ್. ಸೊ ಕ್ಯಾಲರಿ ಒಳಗೆ ಕ್ಯಾಲರಿ ಜಾಸ್ತಿ ತಿಂದರೆ, ಅಂದರೆ ಹೆಚ್ಚಿಗೆ ತಿಂದ್ವಿ ಅಂದರೆ ನಮಗೆ ಬೇಕಾಗಿದ್ದಕ್ಕಿಂತ ಜಾಸ್ತಿ ತಿಂದರೆ, ಅಥವಾ ಒಂದು ವ್ಯಕ್ತಿಯ ಲಿಂಗ, ವಯಸ್ಸು ಮತ್ತು ಮಾಡೋ ಕೆಲಸದ್ದು ಕಂಪ್ಯಾರಿಟಿವ್ಲಿ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ತಿಂತ ಹೋದರೆ ಸ್ಥೂಲಕಾಯ ಬರ್ತದೆ. ಈ ಆಹಾರದಲ್ಲಿ ಎರಡು ವಿಧ, ಒಂದು ಸ್ಥೂಲ ಪೌಷ್ಟಿಕಾಂಶ ಮತ್ತು ಇನ್ನೊಂದು ಸೂಕ್ಷ್ಮ ಪೌಷ್ಟಿಕಾಂಶ ಅಂತ. ಸ್ಥೂಲ ಪೌಷ್ಟಿಕಾಂಶ ಅಂದರೆ ನಾವು ಅದನ್ನು ಜಾಸ್ತಿ ತಿಂತೀವಲ್ಲ ಅವು, ಅಂದರೆ ಅಕ್ಕಿ, ಬೇಳೆ, ಚಪಾತಿ, ಅಂದರೆ ಗೋಧಿ, ಅವೆಲ್ಲ ಸ್ಥೂಲ ಪೌಷ್ಟಿಕಾಂಶ. ಅದರೊಳಗೆ ಮೂರು ವಿಧ: ಶರ್ಕರಪಿಷ್ಠ, ಪ್ರೋಟೀನು ಮತ್ತು ಕೊಬ್ಬಿನಾಂಶ, ಅಂದರೆ ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತು ಫ್ಯಾಟ್, ಇವು ಮೂರು ಇರ್ತವೆ. ಸೂಕ್ಷ್ಮ ಪೌಷ್ಟಿಕಾಂಶ ಅಂದರೆ ವಿಟಮಿನ್ನು ಮತ್ತು ಮಿನರಲ್. ಅವು ಬಹಳಷ್ಟು ಬೇಕಾಗಂಗಿಲ್ಲ, ಸ್ವಲ್ಪ ಕ್ವಾಂಟಿಟಿ ಒಳಗೆ ಬೇಕು, ಬಟ್ ಅಷ್ಟು ಸಿಗಲಿಲ್ಲ ಅಂದರೆ ರೋಗ ಬರ್ತದೆ. ಮೇನಾಗಿ ಬಹುಮುಖ್ಯವಾಗಿ ಸ್ಥೂಲಕಾಯ ಅಥವಾ ಒಬೆಸಿಟಿ ಬರುವುದು ಈ ಸ್ಥೂಲ ಪೌಷ್ಟಿಕಾಂಶದಿಂದನೇ, ಅಂದರೆ ಜಾಸ್ತಿ ಕಾರ್ಬೋಹೈಡ್ರೇಟು ಅಥವಾ ಪ್ರೋಟೀನು ಅಥವಾ ಫ್ಯಾಟ್ ತಿಂದರೆ. ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟ ಇರೋ ಆಹಾರ ಅಂದರೆ ಸಕ್ಕರೆ, ಬೆಲ್ಲ, ಅಕ್ಕಿ, ಗೋಧಿ, ರಾಗಿ ಇಂಥವೆಲ್ಲ. ಪ್ರೋಟೀನ್ ಜಾಸ್ತಿ ಇರೋ ಅಂಶ ಅಂದರೆ ಬೇಳೆಕಾಳುಗಳು, ಅಂದರೆ ತೊಗರಿ, ಹೆಸರು, ಕಡಲೆ, ಉದ್ದಿನ ಬೇಳೆ ಹಾಗೆಲ್ಲ. ಅದರ ಜೊತೆಗೆ ಹಾಲು ಮತ್ತು ಮಾಂಸಾಹಾರದೊಳಗು ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ. ಕೊಬ್ಬಿನ ಅಂಶ ಜಾಸ್ತಿ ಇರುವ ಆಹಾರ ಪದಾರ್ಥ ಅಂದರೆ ಅಡುಗೆಗೆ ಉಪಯೋಗಿಸೋ ಎಣ್ಣೆ, ತುಪ್ಪ, ಬೆಣ್ಣೆ, ಮೊಟ್ಟೆ ಅಂದರೆ ಎಗ್ ಒಳಗಿರೋ ಹಳದಿ ಭಾಗ, ಶೇಂಗಾ, ಕೊಬ್ಬರಿ ಇಂಥವೆಲ್ಲದರೂ ಕೊಬ್ಬಿನ ಅಂಶ ಜಾಸ್ತಿ ಇರ್ತದೆ. ಬೇಳೆಕಾಳು ಧಾನ್ಯದೊಳಗೂ ಕೊಬ್ಬಿನ ಅಂಶ ಇರ್ತದೆ, ಬಟ್ ಅದು ಕಣ್ಣಿಗೆ ಕಾಣಿಸೋ ಅಷ್ಟು ಮಟ್ಟಕ್ಕೆ ಇರೋಂಗಿಲ್ಲ. ಇದರ ಜೊತೆಗೆ ಸೂಕ್ಷ್ಮ ಪೌಷ್ಟಿಕಾಂಶ ಅಂದರೆ ವಿಟಮಿನ್ನು ಮತ್ತು ಮಿನರಲ್ಸ್ ಅಂತೀವಿ. ಆ ವಿಟಮಿನ್ನು ಮಿನರಲ್ಲು ಮೇನ್ಲಿ ಹಣ್ಣು ಮತ್ತು ತರಕಾರಿ ಒಳಗೆ ಸಿಗ್ತದೆ. ಈಗ ನಾವು ನಮಗೆ ಎಷ್ಟು ಬೇಕು ದೇಹಕ್ಕೆ, ಅಂದರೆ ಒಂದು ವ್ಯಕ್ತಿಗೆ ಅವನ ಲಿಂಗ, ವಯಸ್ಸು ಮತ್ತು ಮಾಡೋ ಕೆಲಸದ ಮೇಲೆ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಕ್ಯಾಲರಿ ಸೇವಿಸಿದರೆ, ಅಂದರೆ ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತು ಫ್ಯಾಟ್ ಜಾಸ್ತಿ ತಿಂದರೆ ಸ್ಥೂಲಕಾಯ ಬರ್ತದೆ. ಈ ಸ್ಥೂಲಕಾಯ ಬರುವಂಥ ಕ್ಯಾಲರಿ ಜಾಸ್ತಿ ಇದ್ದಂಥ ಪದಾರ್ಥ ಕೆಲವೊಂದು ಪದಾರ್ಥ ಒಳಗೆ ಜಾಸ್ತಿ ಇರ್ತದೆ. ಅಂದರೆ ಉದಾಹರಣೆಗೆ ಈಗ ಕರಿದ ಎಣ್ಣೆ, ಎಣ್ಣೆಯಲ್ಲಿ ಕರೆದಂಥ ಪದಾರ್ಥ, ಕರಿದ ತಿಂಡಿ, ಸಕ್ಕರೆ ಜಾಸ್ತಿ ಹಾಕಿ ಮಾಡಿದ್ದಂಥ ತಿನಿಸು, ಪಾನೀಯಗಳು, ಅವೆಲ್ಲ ತಿಂದರೆ ಕ್ಯಾಲರಿ ಜಾಸ್ತಿ ಹೋಗ್ತದೆ. ಜಾಸ್ತಿ ಕ್ಯಾಲರಿ ಹೋದಂಗೆ ಏನಾಗ್ತದೆ, ನಾವು ಮಾಡೋ ಕೆಲಸ ಅಷ್ಟೇ ಇದ್ದು ಕ್ಯಾಲರಿ ಜಾಸ್ತಿ ಒಳಗೆ ತೊಗೊಂಡ್ವಿ ಅಂದರೆ ಶೇಖರಣೆ ಹಾಕ್ಕೊಂಡು ಹೋಗ್ತದೆ, ಅದು ಸ್ಥೂಲಕಾಯಕ್ಕೆ ಕಾರಣ ಆಗ್ತದೆ. ಇನ್ನೊಂದು ಬಹುಮುಖ್ಯ ಅಂದರೆ ಜೀವನಶೈಲಿ. ಜೀವನಶೈಲಿ ಅಂದರೆ ಎಷ್ಟೊಂದು ಜನ ಏನು ಮಾಡ್ತಾರೆ, ಬಹಳ ಓಡಾಡೋಂಗಿಲ್ಲ, ಇತ್ತಿತ್ತಲಾಗೆ ನಮಗೆ ದೈಹಿಕ ಶ್ರಮ ಮಾಡುವ ಅಗತ್ಯ ಇಲ್ಲವೇ ಇಲ್ಲ. ಮನೆಯಿಂದ ಹೊರಗೆ ಬಿದ್ದರೆ ಗಾಡಿ ಇರ್ತದೆ, ಎಲ್ಲಿ ಹೋಗ್ಬೇಕಂತೀವಿ ಅಲ್ಲಿ ಬಾಗಿಲ ತನಕ ಗಾಡಿ ಬರ್ತದೆ. ಹಾಗಾಗಿ ದೈಹಿಕ ಶ್ರಮನೇ ಇಲ್ಲ. ಅದ್ರ ಜೊತೆಗೆ ಮಾಡೋ ಕೆಲಸನೂ ಹೆಚ್ಚಾಗಿ ಎಲ್ಲ ಸೆಡೆಂಟ್ರಿ ಆಗಿಬಿಟ್ಟವೆ. ಆಫೀಸಿಗೆ ಹೋಗ್ತೀವಿ, ಅಲ್ಲಿ ಕೂಡ್ತೀವಿ, ಮನೆಯಲ್ಲಿ ಕೂಡ್ತೀವಿ, ಮನೆಗೆ ಬಂದ ಮೇಲೆ ಟಿ ವಿ ನೋಡ್ಕೊಂಡು ಕೂಡ್ತೀವಿ. ಹಿಂಗೆ ಮಾಡ್ಕೊಂಡು ಹೆಚ್ಚಾಗಿ ಕೂತ್ಕೊಂಡೇ ಮಾಡೋ ಕೆಲಸ ಆಗಿದ್ದರಿಂದ ದೈಹಿಕ ಶ್ರಮ ಇಲ್ಲ, ಅದ್ರ ಸಲುವಾಗಿಯೂ ಸ್ಥೂಲಕಾಯ ಜಾಸ್ತಿಯಾಗಿ ಬರ್ತದೆ. ಇದರ ಜೊತೆಗೆ ಆಲ್ಕೋಹಾಲು, ಮದ್ಯಪಾನ ಮತ್ತು ಸ್ಮೋಕಿಂಗ್, ಸಿಗರೇಟು, ತಂಬಾಕು ತಿನ್ನೋದು, ಅದರಿಂದನೂ ಸ್ವಲ್ಪ ಸ್ಥೂಲಕಾಯ ಬರೋ ಪ್ರಮಾಣ ಜಾಸ್ತಿ. ಇದನ್ನು ನೋಡಿದರೆ ಗ್ರಾಮೀಣ ಪ್ರದೇಶದೊಳಗೆ ಸ್ಥೂಲಕಾಯದ ಅಂಶ ಒಂದು ಸ್ವಲ್ಪ ಕಡಿಮೆ ಇದೆ ಕಂಪೇರ್ ಟು ಅರ್ಬನ್ ಏರಿಯಾ. ಅರ್ಬನ್ ಏರಿಯಾ ಅಥವಾ ಶಹರ ಅಥವಾ ನಗರ ಪ್ರದೇಶದಲ್ಲಿ ಸ್ಥೂಲಕಾಯ ಪ್ರಮಾಣ ಜಾಸ್ತಿ. ಯಾಕಂದರೆ ನಗರ ಪ್ರದೇಶದಲ್ಲಿ ಹೆಚ್ಚಾಗಿ ಗಾಡಿ ಇರ್ತವೆ, ಗಾಡಿ ಮೇಲೆ ಅಡ್ಡಾಡ್ತೀವಿ, ಅಲ್ಲಿ ಹೋಗಿ ಆಫೀಸ್ನಾಗ ಕೂಡ್ತೀವಿ, ಆಫೀಸಿಂದ ಮತ್ತೆ ಮನೆಗೆ ಬರ್ತೀವಿ, ಮನೆಗೆ ಬಂದು ಕೂಡ್ತೀವಿ. ಹಿಂಗಾಗಿ ಓಡಾಡೋ ಅಥವಾ ದೈಹಿಕ ಶ್ರಮನೇ ಇಲ್ಲ ಅಂತಾಗಿ ನಗರ ಪ್ರದೇಶದಲ್ಲಿ ಸ್ಥೂಲಕಾಯದ ಪ್ರತಿಶತ ಜನರಲ್ ನೋಡಿದರೆ ಜಾಸ್ತಿ ಇದೆ. ಇದನ್ನು ನಾವು ತಡೆಗಟ್ಟಲಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ, ದೇಹದ ಬೊಜ್ಜು ಕಡಿಮೆ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತಂದರೆ, ಮೊದಲೇದು ಮೇನ್ ಇಂಪಾರ್ಟೆಂಟ್ ಅಂದರೆ ಊಟ. ಸಾವಿರ ಕೆಲಸ ಬಿಟ್ಟು ಊಟ ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ನಾವು ಊಟ ಮಾಡೋ ಮುಂದೆ ಟಿ ವಿ ನೋಡ್ಕೊತಾ ಅಥವಾ ಪೇಪರ್ ನೋಡಿಕೊಂಡು ಅಥವಾ ಮೊಬೈಲ್ ನೋಡಿಕೊಂಡು ಮಾಡ್ಕೊಂಡು ಕೂತ್ರೆ ಏನಾಗ್ತದೆ, ಏನು ತಿನ್ಲಿಕ್ಕತ್ತೀವಿ ಗೊತ್ತಾಗಂಗಿಲ್ಲ, ಎಷ್ಟು ತಿಂತೀವಿ ಅದು ಗೊತ್ತಾಗಂಗಿಲ್ಲ. ಹಾಗಾಗಿ ಜಾಸ್ತಿ ತಿಂತೀವಿ, ಕೆಲಸ ಕಡಿಮೆ, ಹಾಗಾಗಿ ಬೊಜ್ಜು ಬರ್ತದೆ. ಎರಡನೇದು ಹಸಿವಾದಾಗ ತಿನ್ನಬೇಕು. ಇದು ಇತ್ತಿತ್ತಲಾಗಿನ ಸಾಮಾಜಿಕ ಇದನ್ನು ನೋಡಿದರೆ ಒಂದು ಸ್ವಲ್ಪ ಕಷ್ಟ. ಈಗ ಊಟದ ಟೈಮ್ ಅಂಥೇಳಿ ಒಂದರಿಂದ ಎರಡು ಅಥವಾ ಎರಡರಿಂದ ಮೂರು ಹಂಗೆ ಕೊಟ್ಟಿರ್ತಾರೆ, ಆವಾಗೇ ತಿನ್ನಬೇಕು. ಹಾಗಾಗಿ ಏನಾಗ್ತದೆ, ಒಂದೊಂದು ಸಲ ಹಸಿವಾಗಿರಂಗಿಲ್ಲ, ಬಟ್ ಇನ್ನು ಮೂರು ಗಂಟೆಗೆ ತಿನ್ನಲಿಲ್ಲ ಅಂದರೆ ಮುಂದೆ ಮತ್ತೆ ನೆಕ್ಸ್ಟ್ ಟೈಮ್ ಬ್ರೇಕ್ ಸಿಗೋ ತನಕ ತಿನ್ಲಿಕ್ಕೆ ಆಗಂಗಿಲ್ಲ ಅಂತ ಎಷ್ಟೊಂದು ಸಲ ಹಾಗೆ ತಿನ್ ಮುಗಿಸ್ತೀವಿ. ಆಮೇಲೆ ಮತ್ತೊಂದು ಮಾತಿದೆ, ತುಸು ತಿನ್ನಬೇಕು ಖರೆ ಕಸ ತಿನ್ನಬಾರ್ದು ಅಂತ. ಅದಕ್ಕೆ ನಾವು ಏನು ಮಾಡಬೇಕು, ಏನು ತಿನ್ಲಿಕ್ಕತ್ತೀವಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಲಕ್ಷ್ಯ ಇಡಬೇಕು. ಆಹಾರ ಪೌಷ್ಟಿಕಾಂಶವಾಗಿ ಇದೇನೋ ಇಲ್ಲೋ, ಅಪೌಷ್ಟಿಕ ಅಂತ ಅಂದರೆ ಸರಿಯಾದ ಆಹಾರ ಇರಲಿಲ್ಲ ಅಂದರೆ, ಈಗ ಜಂಕ್ ಫುಡ್ಸ್ ಅಂತ ಏನಂತೀವಿ ಅಂಥವೆಲ್ಲ ತಿಂದರೆ, ಟೈಮ್ ಇಲ್ಲ ಅಂಥೇಳಿ ಈಗೇನೋ ಚಿಪ್ಸ್ ತಿಂದೆ ಅಥವಾ ವಡ ತಿಂದೆ ಇಂಥವೇನ್ರ ಮಾಡಿದರೆ ಆವಾಗೂ ಸ್ಥೂಲಕಾಯ ಬರೋದು ಜಾಸ್ತಿ ಆಗ್ತದೆ. ಆಮೇಲೆ ಊಟ ಮಾಡುವಾಗ ಯಮಾನು ಕಾಯ್ತಾನಂತೆ, ಹಾಗಾಗಿ ನಾವು ಊಟ ಮಾಡಬೇಕಾದ್ರೆ ಸರಿಯಾಗಿ ಅಗದು ತಿನ್ನಬೇಕು, 32 ಸಲ ಅಗಿಬೇಕಂತಾರೆ. ಹಂಗೆ ಮಾಡಿದಾಗ ಏನಾಗ್ತದೆ, ನಾವು ಎಷ್ಟು ತಿಂದೀವಿ ಅನ್ನೋದು ನಮ್ಮ ಮಿದುಳಿಗೆ ಗೊತ್ತಾಗ್ತದೆ. ಮಿದುಳು ಅವಾಗ ಹೇಳ್ತದೆ, ಆಯ್ತು ನೀವು ಊಟ ಮಾಡಿದ್ದು ಸಾಕು, ಹೊಟ್ಟೆ ತುಂಬಿತು ಅಂತ. ಇಷ್ಟೊಂದು ಸಲ ಏನು ಮಾಡ್ತೀವಿ, ಫಾಸ್ಟ್ ಫಾಸ್ಟ್ ಅಥವಾ ಗಬ ಗಬ ತಿಂದು ಮುಗಿಸ್ಬಿಡ್ತೀವಿ. ಬ್ರೈನಿಗೆ ಅಥವಾ ಮಿದುಳಿಗೆ ಗೊತ್ತಾಗೋಕ್ಕಿಂತ ಮೊದಲೇ ಭಾಳಷ್ಟು ತಿಂದು ಮುಗಿಸ್ಬಿಟ್ಟಿರ್ತೀವಿ. ಹಾಗಾಗಿ ಅದನ್ನು ಮಾಡಬಾರ್ದು. ಮತ್ತು ಎಣ್ಣೆಯಲ್ಲಿ ಕರಿದ ಪದಾರ್ಥ, ಹೋಟೆಲ್ನಾಗಿನ ತಿಂಡಿ ಅವೆಲ್ಲ ಏನಾಗ್ತವೆ, ಆ ಒಂದು ಅದೇ ಎಣ್ಣೆಯೊಳಗೆ ರಿಪೀಟೆಡಾಗಿ ಅವರು ಅದನ್ನೇ ಕರಿದದ್ದು ಎಣ್ಣೆನೇ ಉಪಯೋಗಿಸ್ಕೊಂಡು ಭಾಳಷ್ಟು ಸಲ ಅದೇ ಎಣ್ಣೆಯೊಳಗೆ ಮತ್ತೆ ಮಾಡಿರ್ತಾರೆ ಅವರು. ಹಾಗಾಗಿ ಅಂಥ ಎಣ್ಣೆಯೊಳಗೆ ಕರಿದ ಪದಾರ್ಥ ತಿಂದರೆ ಏನಾಗ್ತದೆ, ಆ ಆಹಾರ ಜೀರ್ಣ ಆಗಂಗಿಲ್ಲ. ಜೀರ್ಣ ಅಂದರೆ ಒಳಗೆ ಹೋಗ್ತದೆ, ಬಟ್ ಅಲ್ಲೇ ಕುಟ್ಕೊಂಡ್ಬಿಡ್ತದೆ. ಹಾಗಾಗಿ ಬೊಜ್ಜು ಬರೋ ಚಾನ್ಸಸ್ಸು ಜಾಸ್ತಿ. ಸೊ ನೆನಪಿಡಬೇಕಾದ ಅಂಶ ಅಂತಂದರೆ, ಸರಿಯಾಗಿ ತಿನ್ನಬೇಕು, ನಿಧಾನವಾಗಿ ತಿನ್ನಬೇಕು, ಸಾವಿರ ಕೆಲಸ ಬಿಟ್ಟು ಊಟ ಮಾಡಬೇಕು, ಮತ್ತು ಏನು ತಿಂತೀವಿ ಅದ್ರ ಕಡೆ ಲಕ್ಷ ಇಡಬೇಕು. ಧನ್ಯವಾದಗಳು ಡಾಕ್ಟರ್ ಉಮೇಶ್ ದೀಕ್ಷಿತ್ ಅವರೇ, ಸಾಕಷ್ಟು ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಕೊಟ್ಟಿದ್ದೀರಿ. ಕೇಳುಗರೇ, ಈಗ ನಿಮ್ಮ ಪ್ರಶ್ನೆಗಳನ್ನು ನಾವು ಸ್ವೀಕರಿಸುವಂಥ ಸಮಯ. ಮೊದಲ ಕರೆ ಯಾರ್ದು ಅಂತ ನೋಡೋಣ. ಹಲೋ, ನಮಸ್ತೆ ಮೇಡಮ್ ರೀ. ನಮಸ್ತೆ ಡಾಕ್ಟರ್ ಅವ್ರಿಗೆ. ನಮಸ್ಕಾರ ರೀ. ನಮಸ್ಕಾರ ರೀ. ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಚಿದಾನಂದ ಹಿರೇಮಠ್ ಮಾತಾಡಿದ್ರಿ ರೀ. ನಮಸ್ಕಾರ ರೀ. ಹಾಂ ಸರ್, ನನ್ನ ಪ್ರಶ್ನೆ ಏನಂದ್ರೆ ರೀ, ರೀ ಅಕ್ಕಿ ಅನ್ನ ಉಣ್ಣೋದ್ರಿಂದ ಜಾಸ್ತಿ ಆಕತಿ ರೀ ಸ್ಥೂಲ ಅಂತ ಹೇಳಿದ್ರಿ, ಅದು ಸ್ವಲ್ಪ ವಿವರಣ ಕೊಡ್ತಾರೆ. ಏನ ಏನ್ ತಿಂದ್ರೆ ಜಾಸ್ತಿ ಆಗ್ತದಂದ್ರೆ? ಅಕ್ಕಿ ಅನ್ನ ರೀ. ಅನ್ನ ಅನ್ನ ತಿಂದ್ರೆ ಜಾಸ್ತಿ ಆಗ್ತದೆ, ಅನ್ನ ತಿನ್ನೋದ್ರಿಂದ ಜಾಸ್ತಿ ಆಗದೆ ಅಂತ ಹೇಳಿದ್ರಿ. ಕೇಳಿ ಕೇಳಿ ಕೇಳಿ ವಿವರಣೆ ಕೊಟ್ರು. ಅನ್ನ ಅಂತಂದರೆ ಸರಿಯಾಗಿ ಬೇಯಿಸಿದ್ದು ಚಲೋ ಅಂತ ಅನ್ನ ತಿಂದರೆ ಏನಾಗಂಗಿಲ್ಲ ರೀ. ಈಗ ಹೋಟೆಲ್ನಾಗಿಂದು ಅಥವಾ ಹಿಂಗೆ ಗಾಡಿ ಒಳಗಿಂದು ಅಥವಾ ಅನ್ನಕ್ಕೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಈ ಎಲ್ಲ ಸೆಜ್ವಾನ್ ರೈಸು ಹಂಗೆಲ್ಲ ಮಾಡ್ತಾರಲ್ಲ, ಅವೆಲ್ಲ ಏನಾಗ್ತವೆ, ಎಣ್ಣೆ ಪದಾರ್ಥನೂ ಜಾಸ್ತಿ ಬರ್ತದೆ ರೀ. ಉಣ್ಬೋದು ಉಣ್ಬೋದು ರೀ. ಮನೇಲಿ ಮಾಡಿದ್ದು ಹೆಂಗಿರ್ತದೆ ರೀ, ಚಲೋ ಇರ್ತದೆ, ಮತ್ತು ನೀವು ಅದನ್ನು ನೋಡಿಕೊಂಡೇ ಮಾಡಿರ್ತೀರಿ, ಹಂಗಾಗಿ ಜಂಕ್ ಇರಂಗಿಲ್ಲ ಅದು. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎದುರು ತುಮರು ಉದ್ದಿಂದ ಬಸವರಾಜ್ ಮುಸಿಗೇರಿ ಅಂತ ಹೇಳಿ. ಪ್ರಶ್ನೆ ಕೇಳ್ರಿ ಬಸವರಾಜ್. ನಮಸ್ತೆ ಸಾಹೇಬ್. ನಮಸ್ಕಾರ ರೀ. ನಮಸ್ಕಾರ ರೀ. ಸರಿ, ಇದು ಸ್ಥೂಲಕಾಯಿ ಅಂತಂದ್ರಲ್ಲ, ಸಾಮಾನ್ಯವಾಗಿ ಎಷ್ಟು ವಯಸ್ಸಿದ ಪ್ರಭಾವ ಮೇಲೆ ಬರುತ್ತೋ ಅಥವಾ ನಮ್ಮ ಹೆಣ್ಮಕ್ಳಿಗೆ ಒಂದು ಸಂಜೆವಾತ ಅಂತೇಳಿ ಕಾಲ್ ರೀ. ಪಾದದ ಮ್ಯಾಗ ರೀ ಕೀಲ ಬಹಳ ನೋವು ಆಗಿರ್ತದೆ ಅದು. ಆಮೇಲೆ ಅಲ್ಲಿ ಬಿಟ್ಟರೆ ಮತ್ತೆ ಮೊಣಕಾಲು, ಅಲ್ಲಿ ಬಿಟ್ಟರೆ ಮತ್ತೆ ಮೊಣಕೈ, ಹಿಂಗ್ ಬರ್ತಾ ಇರ್ತದೆ ಅದು. ಇದಕ್ಕೇನು ವಯಸ್ಸಿನ ನಿರ್ಬಂಧ ಏನಿಲ್ರಿ. ಮೊದಲೆಲ್ಲ ಏನಂತಿದ್ವಿ, ಬಹಳ ವಯಸ್ಸಾದಂಗೆ ಆದಂಗೆ ಬರ್ತದೆ ಅಂತ ಅಂತಿದ್ರು. ಬಟ್ ಇತ್ತಿತ್ತಲಾಗ ನೋಡಿದ ಪ್ರಮಾಣ ಅಂದರೆ ಈಗ ಸ್ಕೂಲ್ ಒಳಗೆ ಶಾಲೆ ಮಕ್ಕಳೊಳಗೂ ಇದು ಕಂಡು ಬರ್ತಾ ಇದೆ. ಯಾಕಂದರೆ ಹೊರಗೆ ಆಟ ಆಡೋದು ಕಡಿಮೆ ಆಗಿದೆ, ಶಾಲೆ ಒಳಗೆಲ್ಲ ಈಗ ಗ್ರೌಂಡ್ ಇಲ್ಲ. ಎಷ್ಟೊಂದು ಶಾಲೆ ಒಳಗೆ ಏನಿರ್ತದೆ, ಸ್ಕೂಲ್ ಬಿಲ್ಡಿಂಗ್ ಇರ್ತದೆ ಬಟ್ ಗ್ರೌಂಡ್ ಇರೋಂಗಿಲ್ಲ, ಅವ್ರಿಗೆ ಆಟ ಆಡ್ಲಿಕ್ಕೆ ಬಿಡಲಿಲ್ಲ ಅಂದರೆ ಏನಾಗ್ತದೆ, ಅವ್ರು ಕೂತ್ಕೊಂಡೇ ಇರ್ತಾರೆ. ಹಾಗಾಗಿ ಸಣ್ಣ ಮಕ್ಕಳೊಳಗೂ ನೋಡ್ಲಿಕ್ಕತ್ತೀವಿ ಸ್ಥೂಲಕಾಯ. ಮೊದಲೆಲ್ಲ ಅವರು ಇದು ಎಲುಬು ಮತ್ತು ಕೀಲು ಅಂತ ಇರ್ತಾವ ರೀ, ಆರ್ಥೋಪೆಡಿಕ್ಸ್ ಅವ್ರ ಕಡೆ ತೋರಿಸ್ಬೇಕ್ರಿ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ಕಾರ, ನಾವು ಬಾಲ್ಕೋಟ್ ಜಿಲ್ಲೆಯಿಂದ ಮೇಡಮ್. ಪ್ರಶ್ನೆ, ಹೆಸರು? ಸದಾಶಿವ್ ಅವ್ರ ಪ್ರಶ್ನೆ ಕೇಳ್ರಿ. ಹಾಂ ನಮಸ್ಕಾರ ಸರ್. ನಮಸ್ಕಾರ ರೀ. ನಮಸ್ಕಾರ. ಸ್ಥೂಲಕಾಯಿ ಅಂದ್ರೆ ಯಾವ ರೀತಿ? ಒಬೆಸಿಟಿ ರೀ, ಅಂದ್ರೆ ದೇಹದ ತೂಕ ಹೆಚ್ಚಿಗೆ ಆಗಿರ್ತದೆ, ನೋಡ್ಲಿಕ್ಕೆ ದಪ್ಪ ಇರ್ತಾರ, ಬೊಜ್ಜು ಇರ್ತದಲ್ರಿ, ಹಂಗೆ ಮೈ ಬಂದದಂತಾರ, ಹಂಗೆ ಅದಕ್ಕೆ ಸ್ಥೂಲಕಾಯ ಅಂತೀವಿ. ಹಾಂ ರೀ. ಹಲೋ ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್. ಧ್ರುವ ಬಾಲ್ಕೋಟೆ ಮಾತಾಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಡಾಕ್ಟರ್ಗೆ. ನಮಸ್ಕಾರ. ನಮಸ್ಕಾರ ರೀ. ಹೇಳ್ರಿ. ತಂದು ಒಂದು ನಮ್ದು ಈಗ ವೆಸ್ಟರ್ನ್ ಅಮೆರಿಕಾಗೆ ಅಡ್ವಾನ್ಸ್ ಕಂಟ್ರೀಸ್ನಾಗ ಜೆನೆಟಿಕ್ ಇಂಜಿನಿಯರಿಂಗ್ಲೇ ಈ ಕೆಳಗೆ ಹೆರಿಡಿಟರಿ ಬಂದ್ಬಿಡ್ತದಂತ, ಫ್ಯಾಟ್ ಇದು ಫ್ಯಾಟ್ನೆಸ್. ಅದಕ್ಕೆ ಅವರು ಜೆನೆಟಿಕ್ ಇಂಜಿನಿಯರಿಂಗ್ಲೇ ಕರೆಕ್ಟ್ ಮಾಡ್ಕೋತಾರಂತ ಒಂದು ಪ್ರಶ್ನೆ ಇತ್ತು ಡಾಕ್ಟರ್, ಅದು ಅದ್ರ ಬಗ್ಗೆ ಡಿಟೇಲ್ ಹೇಳ್ಬೇಕು. ಎರಡನೇದು ಈ ಸಕಿಂಗ್ ಮಾಡಿ ಒಳಗಿಂದ ಎಲ್ಲ ಫ್ಯಾಟ್ ತೆಗೆದು ಬಿಡ್ತಾರಂತೆ, ಅದು ಆಪರೇಷನ್ ಟೈಪ್ ಮಾಡಿ, ಅದಕ್ಕೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಟೇಲ್ ಹೇಳ್ಬೇಕು ಡಾಕ್ಟರ್ ಪ್ಲೀಸ್. ಹಾಂ ರೀ. ಜೆನೆಟಿಕ್ ಅಂದ್ರೆ ಹೆಂಗಿರ್ತದ್ರಿ, ಅಮ್ಮ ಅಪ್ಪ ದಪ್ಪಿದ್ರ ಅಂದ್ರೆ ಮಕ್ಳು ದಪ್ಪ ಆಗ್ತಾರೆ, ಅದ್ರಾಗ ಜೆನೆಟಿಕ್ ಅಂಶನೂ ಇರ್ತದೆ, ಜೀನ್ಸ್ ಅಂಶನೂ ಇರ್ತದೆ. ಅದ್ರ ಜೊತೆಗೆ ಏನಾಗ್ತವೆ, ಅಮ್ಮ ಅಪ್ಪ ದಪ್ಪಿದ್ರೆ ಅವ್ರು ತಿನ್ನೋ ಪದಾರ್ಥ ಜಾಸ್ತಿ ಕ್ಯಾಲ್ರಿ ಯುಕ್ತವಾಗಿರ್ತದೆ, ಅಂತ ಊಟನೇ ಮಕ್ಳಿಗೂ ಹಾಕ್ತಾರಲ್ಲ, ಹಂಗಾಗಿ ಅವರು ದಪ್ಪ ಆಗೋ ಚಾನ್ಸಸ್ ಜಾಸ್ತಿ. ಜೆನೆಟಿಕ್ ಇಂಜಿನಿಯರಿಂಗ್ ಅವನ್ನೆಲ್ಲ ಮಾಡಿಫೈ ಮಾಡೋದು ಅಥವಾ ಜೀನ್ ಥೆರಪಿ ಟ್ರೈ ಮಾಡ್ಲಿಕ್ಕತ್ತಾರ್ರಿ, ಅಂತ ಪರಿ ಸಕ್ಸಸ್ಫುಲ್ ಅಂತ ಏನಿಲ್ಲ. ಅಂದ್ರೆ ಸ್ಯಾಟಿಸ್ಫ್ಯಾಕ್ಟ್ರಿ ಈಗ ರೀ, ಈಗ ಅಂದ್ರೆ ಜ್ವರ ಬಂದ್ರೆ ಹೆಂಗೆ ಪ್ಯಾರಾಸಿಟಮಲ್ ಹಾಕ್ತೀವಿ, ಜ್ವರ ಇಳಿತದೆ, ಹಂಗೆ ಅಷ್ಟು ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಅಂತ ಏನಿಲ್ಲ. ಎರಡನೇದು ಫ್ಯಾಟ್ ಸಕ್ ಮಾಡೋದು ಅಂದ್ರೆ ಅದು ಸರ್ಜರಿನೂ ಮಾಡ್ತಾರ್ರಿ, ಬಟ್ ಏನಾಗ್ತದೆ ಸಣ್ಣಾಗಿರ್ತಾಗಿಂದ ಅಂದ್ರೆ ಈ ಸ್ಥೂಲಕಾಯ ಈಗ ಬೆಳೆಯೋ ವಯಸ್ಸು ನಿಂತ ಮೇಲೆ ಹೆಚ್ಚು ಕಡಿಮೆ ಒಂದು 18-20 ವಯಸ್ಸಿಗೆ ಬೆಳವಣಿಗೆ ನಿಂದಿರ್ತದೆ ಎತ್ತರ ಆಗೋದು. ಆವಾಗಿಂದ ಆಕ್ಟಿವಿಟಿ ಮಾಡಲಿಲ್ಲ ಅಂದರೆ ಸ್ಥೂಲಕಾಯ ಬರ್ತಾ ಬರ್ತಾ ಜಾಸ್ತಿ ಆಗ್ತದ್ರಿ. ಮೊದಲಿಂದ ಏನು ಅನ್ಕೊತಿದ್ವಿ ವಯಸ್ಸಾದಂಗೆ ಬರ್ತದೆ ಸಣ್ಣಾಗಿರ್ತಾಗ ಇರಂಗಿಲ್ಲ ಅಂತ ಅನ್ಕೋತಿದ್ವಿ. ಸಣ್ಣ ಮಕ್ಕಳು ಮಗ ತಿಂದ್ರೆ ಕೇಳಲ್ಲ ಮಳೆ ಆದರೂ ಕೇಳಲ್ಲ ಅಂತಿದ್ರು. ಬಟ್ ಹಂಗಿಲ್ಲ, 20 ವಯಸ್ಸಿಗೆ ಎತ್ತರ ನಿಂದ್ರೋದು ನಿಂತ ಮೇಲೆ ಜಾಸ್ತಿ ತಿನ್ಕೊಂಡು ಹೋದ್ರೆ ಏನಾಗ್ತದೆ ದಪ್ಪ ಆಗ್ತಾರೆ. ಸೊ ಅವಾಗಿಂದನೇ ಸ್ಟಾಪ್ ಮಾಡ್ಬೇಕ್ರಿ. ಅದಾಗಲಿಲ್ಲ ಅಂದರೆ ಆಮೇಲೆ ಸರ್ಜರಿ ಮಾಡಿ ತೆಗಿಬೋದು, ಬಟ್ ಅದು ಕಾಂಪ್ಲಿಕೇಶನ್ಸ್ ಇರ್ತಾವ ರೀ, ಸರ್ಜರಿ ಕಾಂಪ್ಲಿಕೇಶನ್ಸ್ ಜಾಸ್ತಿನೇ ಇರ್ತಾವ. ಹಾಂ ರೀ ಹೇಳ್ರಿ. ಅಂದ್ರೆ ಮೊದ್ಲಿಂದ ಪ್ರಿವೆಂಟ್ ಮಾಡ್ಕೊಂಡು ಬಂದದ್ದು ಬಹಳ ಬೆಟರ್ ರೀ. ಸರ್ಜರಿ ಸಕ್ಸಸ್ಫುಲ್ ಹೆಂಗಾಗ್ತದ್ರಿ, ಅದು ಮತ್ತೆ ಇಂಡಿವಿಜುವಲ್ ಒಬ್ಬೊಬ್ಬರ ಪ್ರಕೃತಿ ಮೇಲೆ ಡಿಪೆಂಡ್ ಆಗ್ತದೆ. ಒಬ್ಬೊಬ್ರಿಗೆ ರಿಸಲ್ಟ್ಸ್ ಚಲೋ ಇರ್ತಾವ, ಒಬ್ಬೊಬ್ರಿಗೆ ಇರುವುದಿಲ್ಲ. ಮತ್ತೆ ಅದು ಅವ್ರವ್ರ ಪ್ರಕೃತಿ ಮೇಲೆ ಹೋಗ್ತದ್ರಿ. ಎಲ್ಲಾರ್ಗೂ ಸಕ್ಸಸ್ಫುಲ್ ಆಗ್ತದ ಅಂತಿಲ್ಲ, ಒಬ್ಬೊಬ್ರಿಗೆ ಚಲೋ ರಿಸಲ್ಟ್ಸ್ ಬರ್ತಾವ, ಒಬ್ಬೊಬ್ರಿಗೆ ಬರುದಿಲ್ಲ. ನಮಸ್ಕಾರ ರೀ. ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ನಾವು ಗುಡಿಗೆರೆಯಿಂದ ರೀ, ಧರಣೇಂದ್ರ ಅಂತ ಮಾತಾಡೋದು. ನಮಸ್ಕಾರ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಮನೆಯವ್ರಿ ಇತ್ತಿತ್ತಲಾಗಿ ಸ್ವಲ್ಪ ಅನ್ನ ಬಾಳ ಉಣ್ತಾರ್ರಿ, ಅದ್ರಲಿಂದ ಏನಾರ ಸ್ವಲ್ಪ ರಿಫೆಕ್ಟ್ ಆಗತ್ತೇನ್ರಿ? ಅಂದ್ರೆ ಹೆಂಗಾಗ್ತದ್ರಿ, ಈಗ ಅನ್ನ ಬಹಳ ತಿಂತಾರೆ ಅಂತ ಹೇಳಿ ಮೊದ್ಲು ತಿನ್ನೋದಕ್ಕಿಂತ ಕಡಿಮೆ ಚಪಾತಿ ಎಲ್ಲ ಕಡಿಮೆ ಮಾಡಿದ್ರು ಅಂದ್ರೆ ಅಲ್ಲಿಗಲ್ಲಿ ಕಂಪೆನ್ಸೇಟ್ ಆಗ್ತದ್ರಿ, ಸರಿಯಾಗಿ ಬ್ಯಾಲೆನ್ಸ್ ಆಗ್ತದೆ. ಈಗ ಅನ್ನ ಜಾಸ್ತಿ ತಿನ್ಲಿಕ್ಕತ್ತು, ಚಪಾತಿ ಬೇರೆ ಏನು ತಿಂತಿದ್ರು ಅದನ್ನೆಲ್ಲ ಅಷ್ಟೇ ತಿಂದು ಅದ್ರ ಜೊತೆಗೆ ಅನ್ನನೂ ಜಾಸ್ತಿ ಮಾಡಿಕೊಂಡಿದ್ರು ಅಂದರೆ ಸ್ಥೂಲಕಾಯ ಬರ್ತದ್ರಿ. ಈಗ ಅನ್ನ ಹೆಚ್ಚಿಗೆ ತಿಂದು ಚಪಾತಿ ಎಲ್ಲ ಬಿಟ್ಟರು ಕಡಿಮೆ ಮಾಡಿದ್ರು ಅಂದ್ರೆ ಅದು ಬ್ಯಾಲೆನ್ಸ್ ಆಗ್ತದೆ, ಸರಿ ಆಗ್ತದ್ರಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಒಂದು ಹೆಚ್ಚಿಗೆ ತಿಂದ್ರೆ ಇನ್ನೊಂದು ಕಡಿಮೆ ಮಾಡ್ಬೇಕ್ರಿ, ಅದನ್ನ ಮಾಡುತ್ತಿದ್ರು ಅಂದ್ರೆ ಸರಿ ಆಗ್ತದ್ರಿ. ಹೌದ್ರಿ. ಹಲೋ ಹಲೋ ನಮಸ್ತೆ ಸರ್. ನಮಸ್ಕಾರ ರೀ. ಸರ್, ನಾನು ಹರಿಹರದಿಂದ ಚಂದನ್ ಅಂತ. ಹೇಳ್ರಿ ಪ್ರಶ್ನೆ ಕೇಳ್ರಿ ಚಂದನ್. ಡಾಕ್ಟರ್ಗೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಹೇಳ್ರಿ. ಸರ್, ನಮ್ಮ ತಮ್ಮರು ಟೈಲರ್, ಅವರು ಹೊಟ್ಟೆ ಸುತ್ತಳತೆ 95 cm ಇದೆ. ಎಷ್ಟದ ರೀ? 95 cm. ಹಾ ರೀ. ರಾತ್ರಿ ಹೊತ್ತು ಮಲ್ಕೊಂಡಾಗ ಗಾಬ್ ಗಾಬ್ ಆಗಿ ಒಂಥರ ಊಟ ಸಿಕ್ಕಿ ಅಂತ ಹೇಳ್ತಾರ. ಹಾ ರೀ. ಹೌದ್ರಿ. ಅಂದ್ರೆ 95 ಅಂದ್ರೆ ಬರೋಬ್ರಿ ಆಯ್ತ್ರಿ, ಅದು ಮೆಜರ್ಮೆಂಟ್ ಮಾಡೋದು ಏರಿಯಾನು ಇರ್ತದ್ರಿ, ಅದು ಬರೋಬ್ರಿ ಮೆಜರ್ ಮಾಡಿ 95 ಇದ್ರೆ ಅಡ್ಡಿ ಇಲ್ರಿ, ಸರಿಯಾದ. ಅದಕ್ಕೆ ಮಲ್ಕೊಂಡಾಗೆಲ್ಲ ಉಸಿರು ಕಟ್ಟದಂಗೆ ಆಗ್ತದಂದ್ರೆ ಅವರು ENT ಇರ್ತಾರ್ರಿ, ಕಿವಿ ಮೂಗು ಗಂಟ್ಲು, ಅವ್ರಿಗೆ ಒಂದ್ಸಲ ತೋರಿಸ್ಬೇಕು. ಅಂದ್ರೆ ಈ ಗಂಟಲದ ಪ್ರಾಬ್ಲಮ್ ಏನಾರ ಇದ್ರೂ ಆಗ್ಬೋದು, ಬೊಜ್ಜು ಜಾಸ್ತಿ ಆದ್ರೂ ಉಸಿರು ಕಟ್ಟದಂಗೆ ಆಗ್ತದೆ, ಆಮೇಲೆ ಅಸ್ತಮ ಇದ್ರೂ ಆಗ್ತದೆ. ಹಂಗಾಗಿ ಅದನ್ನ ನೋಡಿ ಪರೀಕ್ಷೆ ಮಾಡಿ ಹೇಳ್ಬೇಕಾಗ್ತದ್ರಿ. ವೇಟ್ ಜಾಸ್ತಿ ಅದಲ್ರಿ, ಅದಕ್ಕೆ ಅದನ್ನ ಪೈಲ ಒಂದ್ ಮೊದ್ಲೇದಂದ್ರೆ ತೂಕ ಕಡಿಮೆ ಮಾಡ್ಬೇಕ್ರಿ. ಅದ್ರ ಜೊತೆಗೆ ಕಿವಿ ಮೂಗು ಗಂಟ್ಲಿನ ಡಾಕ್ಟರ್ ಇರ್ತಾರೆ, ಅವ್ರ ಕಡೆ ಒಂದ್ಸಲ ತೋರಿಸ್ರಿ. ಅಂದ್ರೆ ಅಲ್ಲಿ ಏನಾರ ಪ್ರಾಬ್ಲಮ್ ಇದ್ರೆ ಅವಾಗೂ ಉಸಿರು ಕಟ್ಕೋತದ್ರಿ. ಹೌದ್ ಹೌದ್ರಿ. ಹಂಗಾಗಿ ಕೂತ್ಕೊಂಡ್ ಮಾಡೋ ಕೆಲ್ಸದಿಂದನೇ ಜಾಸ್ತಿ ಬೊಜ್ಜು ಬರೋದು. ಈಗ ಯಾಕಂದ್ರೆ ರೈತರು ಅವರೆಲ್ಲ ಬೆಳಗ್ಗಿಂದ ದುಡಿತಿರ್ತಾರೆ, ಬೆವರು ಇಳಿಸಿ ಇಳಿಸಿ, ಅವ್ರಿಗೆಲ್ಲ ಬೊಜ್ಜಿನ ಪ್ರಮಾಣ ಕಡಿಮೆನೆ, ಅವ್ರಿಗೆ ಹೆಂಗೆ ಕೆಲಸ ಮಾಡೋರ್ಗೆ ಬರಂಗಿಲ್ಲ. ಕುಲ್ತ್ಕೊಂಡು ಕೆಲಸ ಮಾಡೋದಾಗ ಏನಾಗ್ತದೆ, ಜಾಸ್ತಿ ಶ್ರಮ ಬೇಕಾಗಂಗಿಲ್ಲ. ಹಂಗಾಗಿ ಹೊಟ್ಟೆ ಪುಷ್ ಮಾಡುತ್ತಾ ಹೆಂಗ್ರಿ ಅದು ಬೊಜ್ಜು ಬರೋಕೆ? ಏನಂದ್ರಿ? ಹೊಟ್ಟೆ ಬರುತ್ತಲ್ಲ, ಹೊಟ್ಟೆ ಪುಷ್ ಆಗುತ್ತಾ ಹೆಂಗೆ? ಇಲ್ಲ ಇಲ್ಲ, ಪುಷ್ ಆಗಂಗಿಲ್ರಿ. ಅದ್ರೊಳಗೆಲ್ಲ ತಿಂದದ್ದು ಏನಾಗ್ತದೆ, ಈಗ ನಾವು ಎಷ್ಟು ತಿಂತೀವಲ್ಲ ಅದಕ್ಕಿಂತ ಕಡಿಮೆ ನಮಗೆ ಎನರ್ಜಿ ಬೇಕು ಅಂದರೆ, ಅದಕ್ಕಿಂತ ಕಡಿಮೆ ಖರ್ಚು ಮಾಡಿದ್ವಿ ಅಂದರೆ ಅದು ಒಳಗೆ ಶೇಖರಣೆ ಆಗ್ತದ್ರಿ, ಒಳಗೆ ಸ್ಟೋರ್ ಆಗ್ತದೆ. ಅದು ಸ್ಟೋರ್ ಆದಾಗ ಏನಾಗ್ತದೆ, ಅಲ್ಲಿ ಅದು ಜಾಗ ತಿಂತದದು, ಹಂಗಾಗಿ ಆ ಫ್ಯಾಟ್ ಸ್ಟೋರ್ ಆದಂಗೆ ಆದಂಗೆ ಹೊಟ್ಟೆ ಮುಂದೆ ಬರ್ತದೆ. ಹಲೋ. ಹಾಂ ನಮಸ್ಕಾರ ಮೇಡಮ್. ನಮಸ್ತೆ. ನಾನು ಶಿರೋಳದಿಂದ ಉದಯಟಿರೋದು ಮೇಡಮ್, ಮಾತಾಡ್ತಾ ಇರ್ತದೆ. ಹೇಳ್ರಿ ಗುರುನಾಥ್. ಮೇಡಮ್, ಈಗ ಕರಿದ ಪದಾರ್ಥಗಳಿಂದ ಗೊಜ್ಜು ಜಾಸ್ತಿ ಬರ್ತದಲ್ರಿ ಮೇಡಮ್, ಅಂದ್ರೆ ಯಾಕೆ ಎಂತ ಕರಿದ ಪದಾರ್ಥಗಳು ಅಂತ ಒಟ್ಟು ವಿವರಣೆ ಕೊಡ್ತೀರೇನ್ರಿ? ಆಮೇಲೆ ಇನ್ನೊಂದು ಸಲ ಹೇಳಿದ್ರಿ, ಅವರು ನಮ್ ತಾಯಿಯವ್ರು ಹೇಳ್ತಿದ್ರಿ ಮೇಡಮ್, ಮೊದ್ಲೆಕ ಒಂದ್ ತುತ್ತನ್ನ 32 ಹಲ್ಲದವು, 32 ಸಲ ನೀವು ಅಗಿದು ತಿಂದ್ರನ ಯಾವ ಕಾಯಿಲೆ ಇಲ್ಲ ಅಂತಿದ್ರಿ ನಮ್ ತಾಯಿ. ಅದ ನೆನಪಿಸಿಕೊಂಡೇನೆ ನಾನ್ರಿ. ಒಳಗ ಬಾಳ ಚಂದ ಕೊಟ್ರಿ ಸಲಹೆಯನ್ನ. ಅಂದ್ರೆ ಇವೆಲ್ಲ ಇನ್ಫಾರ್ಮೇಶನ್ ಏನದಲ್ರಿ, ಜ್ಞಾನ ಏನದ ನಮ್ಮ ಹಿರಿಯರಿಂದ ಬಂದದ. ಅದ್ ನಾವು ಬರ್ತಾ ಬರ್ತಾ ಕೂಡ್ತರ್ತಿ ಜ್ವಲ್ ಕೂಡಿ ಲವಾರಸ ಅಂತೀವಿ. ಹೌದೌದು, ತಾಯಿಯವರ ಜ್ವಲ್ ಅಂತಿದ್ರಿ. ಕರೆಕ್ಟ್, ಹೌದ್ರಿ. ಅವು ಹಿರಿಯರಿಂದ ಜ್ಞಾನ ಅದರಿ, ಜ್ಞಾನ ಅದ, ಬಟ್ ಅದನ್ನ ನಾವು ಅಪ್ಲೈ ಮಾಡಂಗಿಲ್ರಿ. ಬರ್ತಾ ಬರ್ತಾ ಮಾಡರ್ನ್ ಸೈನ್ಸ್ ಇದು ಅದು ಅನ್ಕೊಂಡು ಬಿಟ್ಕೊಂಡು ಹೋಗಿರ್ತೀವಿ. ಹಂಗಾಗಿ 37 ಸಲ ಅಗಿಯೋದು ಅಂದ್ರೆ ಏನ್ರಿ, 37 ಎಕ್ಸಾಕ್ಟ್ ಎಣಸಿ ಅಗಿಬೇಕಂತ ಹಂಗೇನಿಲ್ಲ, ಬಟ್ ಜಾಸ್ತಿ ಅಗದಾಗ ಸುಧಾರಿಸ್ತದ. ಹೌದ್ರಿ, ತೊಂದ್ರೆ ಆಗುದಿಲ್ಲ. ಹೌದ್ರಿ, ಆಮೇಲೆ ಕರಿದ ಪದಾರ್ಥ ಅಂದ್ರೆ ಅದರಿ, ಅಂದ್ರೆ ಕರಿದ ಪದಾರ್ಥ ಅಂದ್ರೆ ಏನಾಗ್ತದ್ರಿ, ಈಗ ನಾವು ಎಣ್ಣೆ ಒಳಗೆ ಏನ್ ಕರಿತೀವಲ್ಲ, ಒಮ್ಮೆ ಎಣ್ಣೆ ಬಿಸಿ ಮಾಡಿ ಕರೆದು ಮುಗಿಸಿ ಇಟ್ವಿ, ಬಂದ್ ಮಾಡಿದ್ವಿ ಒಲಿ ಅಂದ್ರೆ, ಅದಾದ್ಮೇಲೆ ಆ ಎಣ್ಣೆ ಉಪಯೋಗಿಸ್ಬಾರ್ದ್ರಿ. ಮತ್ತ ಹೊಳ್ಳಿ ಕರಿಬಾರ್ದು. ಅದ್ ಒಂದ್ಸಲ ಅದನ್ನ ಬಂದ್ ಮಾಡೋ ತನಕ ನೀವು ಉಪಯೋಗಿಸ್ರಿ. ಅದಾದ್ಮೇಲೆ ಏನ್ ಮತ್ ಬಂದ್ ಮಾಡಿದ್ಮೇಲೆ ಮತ್ ಅದನ್ನ ಉಪಯೋಗಿಸ್ಕೊಂಡು ಮಾಡಿದ್ವಿ ಅಂದ್ರೆ ಅದ್ರೊಳಗೆ ಒಂದ್ ಸ್ವಲ್ಪ ಚೇಂಜಸ್ ಆಗ್ತಾವ್ರಿ, ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಅಂತೀವಿ. ಅವ್ ಹಂಗ್ ಚೇಂಜ್ ಆದಾಗ ಏನಾಗ್ತದೆ, ಅದು ಸರಿಯಾಗಿ ದೇಹ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವು ಸ್ಟ್ರೈಟ್ ಆಗಿ ಹೋಗಿ ಬೊಜ್ಜ ಆಗಿ ಕೂಡ್ತದ. ಹಾರಿ, ಅದ ಅಂದ್ರ ಯೂಶಲಿ ಮನೆಯೊಳಗಾದ್ರೆ ನಾವು ನೋಡ್ಕೋಬಹುದು. ಈಗ ಒಂದ್ ಬಟ್ಲ ಬೇಕಂದ್ರೆ ಅಷ್ಟೇ ಒಂದೇ ಬಟ್ಲ ಹಾಕೊಂಡು ಬಿಸಿ ಮಾಡಿ ಕಾಯಿಸಿ ಇಡಬಹುದು. ಸೊ ಹಂಗ್ ಮಾಡಿದ್ರೆ ಏನಾಗಂಗಿಲ್ಲ. ಬಟ್ ಅದೇ ಎಣ್ಣೆ ರಿಪೀಟೆಡ್ ಆಗಿ ಅದನ್ನ ಉಪಯೋಗಿಸ್ಕೊಂತ ಇದ್ವಿ ಅಂದ್ರೆ ಬೊಜ್ಜು ಬರ್ತದೆ. ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡುದು? ಮುರಿಯಪ್ಪ ಮಾತಾಡುದ್ರಿ. ಪ್ರಶ್ನೆ ಕೇಳ್ರಿ ಮುರಿಗಪ್ಪ. ಕರಿದ ಪದಾರ್ಥ ಅಂದ್ರೆ ಹೋಟೆಲ್ ಹೋದ್ರೆ ಯಾವ ಪದಾರ್ಥ ತಿನ್ಬೇಕು ಹೇಳ್ತಾರೆ? ಎಲ್ಲಿಗೆ ಹೋದ್ರೆ ಅಂದ್ರೆ ಏನಾಗ್ತದ್ರಿ, ಕರ್ದದ್ದು ಈಗ ಅದನ್ನೇ ಹೇಳಿದೆ, ಒಮ್ಮೆ ಬಿಸಿ ಮಾಡಿ ಆರಿಸಿದ ಮೇಲೆ ಅದನ್ನ ಮತ್ತೆ ಉಪಯೋಗಿಸ್ಬಾರ್ದು. ಬಟ್ ಹೋಟೆಲ್ ಎಲ್ಲ ಹೆಂಗಾಗ್ತದೆ, ಅವ್ರಿಗೆ ಆ ಎಣ್ಣೆ ಅಷ್ಟೆಲ್ಲ ಚಲ್ಕೊಂಡು ಹೋದ್ರೆ ಅಂದ್ರೆ ಅವ್ರಿಗೆ ಅದು ಟರ್ನ್ ಓವರ್ ಇದು ಆಗಂಗಿಲ್ಲ, ವರ್ಕೌಟ್ ಆಗುದಿಲ್ಲ. ಸೊ ಹಂಗಾಗಿ ಅವ್ರು ಏನ್ ಮಾಡ್ತಾರೆ, ಆ ಎಣ್ಣೆ ಒಳಗೆ ಇನ್ನೊಂದ್ ಸ್ವಲ್ಪ ಎಣ್ಣೆ ಆಡ್ ಮಾಡಿ ಕರೀತಾರೆ. ಈಗ ಮುರುಗಪ್ಪ ಅವ್ರ ಹೋಟೆಲ್ಗೆ ಹೋದ್ರೆ ಏನ್ ತಿನ್ಬೇಕಂತ ಹೇಳ್ತೀರಿ ಡಾಕ್ಟರ್? ಅಂದ್ರೆ ಬೆಟರ್ ಅಂದ್ರೆ ಇಂಥವ್ ಇಡ್ಲಿ ಹೇಳ್ತಾರೆ. ಹೇಳ್ತಾರೆ ಮುರುಗಪ್ಪ, ಕೇಳ್ರಿ. ಇಡ್ಲಿ ಹಂಗೆ ಅನ್ನ ಸಾರು ಇಲ್ಲ ಅನ್ನ ಮೊಸರು ಹಂಗೆಲ್ಲ ತಿಂದ್ರೆ ಏನಾಗ್ತದ್ರಿ, ಎಣ್ಣೆ ಜಾಸ್ತಿ ಇಡ್ಲಿ ಅಂತ ತಿನ್ಬೇಕು. ಬಜ್ಜಿ ಮಿರ್ಚಿ ವಡ ಬಿಡ್ಬಿಡ್ಬಿಡ್ಬಿಡ್ಬೇಕು. ಹಾರಿ, ನಾವು ಹೋಟೆಲ್ ಮಾಲಕ್ರಿ, ಯಾವ ಪ್ರಕಾರ ಕೊಡ್ಬೇಕು? ಓ, ಅಂದ್ರೆ ನೀವು ಮಾಲಕ್ರಿ ಇದ್ದೀರಿ ಹೋಟೆಲ್ದ? ಹೋಟೆಲ್ ಮಾಲಕ್ರಿ ಇದ್ದೀರಿ ಅಂದ್ರೆ ಈಗ ನೋಡ್ರಿ, ಈಗ ಬಜ್ಜಿ ಎಲ್ಲ ಕರಿತೀರಿ ಅಥವಾ ಪುರಿ ಕರಿತೀರಿ ಅಂದ್ರೆ ಯೂಶಲಿ ಏನಾಗ್ತದ, ಹೋಟೆಲ್ ಒಳಗೆ ಇಂತ ದೊಡ್ಡ ಬೋಗಣಿ ಒಳಗೆ ಹಾಕೊಂಡು ಎಣ್ಣೆ ಹಾಕೊಂಡಿರ್ತೀರಿ, ಅದು ಇವ್ರು ಬಂದಂಗ ಕರಿತೀರಿ ಮತ್ತೆ ಆರಿಸ್ತೀರಿ ಮತ್ತೆ ಕೊಡ್ತೀರಿ. ಹಂಗಾದಾಗ ಏನಾಗ್ತದ, ಅದು ಎಣ್ಣೆ ಒಂದ್ ಸ್ವಲ್ಪ ದೋಷಪೂರಿತ ಆಗ್ತದ್ರಿ, ಅಂದ್ರೆ ಅದು ಕೆಡ್ತದ್ರಿ. ಹೌದು, ಕಪ್ಪಾಗಿರ್ತದಲ್ರಿ, ಅದು ಕೆಡ್ತದ್ರಿ. ಅದು ಕೆಟ್ಟದ ಎಣ್ಣೆ ಅಂದ್ರೆ ಏನಾಗ್ತದ, ಟೇಸ್ಟ್ಗೇನು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ, ಖರೆ ಅದು ಕೆಟ್ಟದ ಎಣ್ಣೆ ತಿಂದರೆ ಬೊಜ್ಜು ಬರ್ತದೆ, ಅಲ್ಲಿಂದ ಹಾರ್ಟು, ಬಿ ಪಿ, ಡಯಾಬಿಟೀಸು ಇಂಥವೆಲ್ಲ ಬರ್ಲಿಕ್ಕೆ ಕಾರಣ. ಇತ್ತಿತ್ತಲಾಗೆ ನಾವು ಈಗ ಒಂದು 20-30 ವರ್ಷದಾಗ ನೋಡಿದ್ರೆ ಕೇಳಿದವರೆಲ್ಲ ಡಯಾಬಿಟೀಸ್ ಡಯಾಬಿಟೀಸ್ ಅಂತಾರೆ. ಯಾಕಂದ್ರೆ ಹೋಟೆಲ್ಲು ಅದೆಲ್ಲ ಇಂಡಸ್ಟ್ರಿ ಸ್ಟಾರ್ಟ್ ಆಗಿ ಈ ಲೆವೆಲಿಗೆ ಬಂದದ್ದೇ ಈಗ ಒಂದು 20-30-40 ವರ್ಷದೊಳಗೆ. ಮೊದಲೆಲ್ಲ ಅಷ್ಟು ಹೋಟೆಲ್ಗೆ ಹೋಗ್ತಿರ್ಲಿಲ್ಲ, ಅವಾಗ ಅವಾಗಿನ ಮಂದಿಗೆ ಡಯಾಬಿಟೀಸು, ಶುಗರು ಅಥವಾ ಬಿ ಪಿ ಕಾಯಿಲೆ ಎಲ್ಲ ಕಡಿಮೆ ಇರ್ತಿದ್ರಿ. ಹಳ್ಳಿ ಒಳಗೆ ಹೌದು ಜಾಸ್ತಿ ತಿನ್ನಂಗಿಲ್ಲ. ಈಗ ಶಹರ್ ಒಳಗೆ ಏನಾಗ್ತದ, ನಗರ ಪ್ರದೇಶ ಎಲ್ಲೋ ಮನೆ ಬಿಟ್ಟು ಬಂದಿರ್ತಾರ ಇಲ್ಲ ಹಾಸ್ಟೆಲ್ ನಾಗ ಇರ್ತಾರ, ಅವಾಗ ತಿನ್ಬೇಕಾಗ್ತದೆ. ಅದ್ರೊಳಗೂ ಒಂದ್ ಸ್ವಲ್ಪ ನೋಡ್ಕೊಂಡು ದಿನಾ ಪುರಿ ಗಿರಿ ತಿನ್ನೋಕ್ಕಿಂತ ಸ್ವಲ್ಪ ಉಪ್ಪಿಟ್ಟು ಅಥವಾ ಇಡ್ಲಿ ಹಂಗ್ ತಿಂದ್ರೆ ಬೆಟರ್. ಹಲೋ ಹಲೋ ಹಲೋ ಹಲೋ ಹಲೋ, ಹೇಳ್ರಿ, ಯಾರು ಮಾತಾಡೋದು? ನಮಸ್ತೆ ಮೇಡಮ್. ನಮಸ್ತೆ, ನಮ್ಮ ಉಂಡ್ರಿಂದ ಶೋಭಾ ಪಾಟೀಲ್ ಅಂತ ಹೇಳಿ. ಪ್ರಶ್ನೆ ಕೇಳ್ರಿ ಶೋಭಾ ಪಾಟೀಲ್ ಅವ್ರು. ನಮಸ್ತೆ. ನಮಸ್ಕಾರ ರೀ, ಹೇಳ್ರಿ. ನಮಸ್ಕಾರ ಸರ್. ಸರ್, ಏನಂದ್ರ ಒಂದ್ ಕ್ವಶನ್, ಈಗ ಸಿಹಿ ಊಟ ಮಾಡೋದ್ರಿಂದ ಸ್ಥೂಲಕಾಯಿ ಬರುತ್ತಲ್ರಿ, ಅದು ಒಂದು ಎಷ್ಟು ಸಿಹಿ ಊಟ ಮಾಡ್ಬೇಕು, ಎಷ್ಟು ಗ್ರಾಮ್ ಅಂತಂದ್ ಇಷ್ಟು ಒಂದ್ ದಿವ್ಸಕ್ಕೆ ಇಷ್ಟು ಗ್ರಾಮ್ ಅಂತ ಹೇಳಿ ಏನಾರ ಹೋಗ್ಬೇಕಂದ್ರಿ ಬಾಡಿಗೆ? ಅದು ಆಮೇಲೆ ಎಷ್ಟು ಎಣ್ಣೆ ಪದಾರ್ಥ ಎಷ್ಟು ತಿಂದ್ರೆ ಒಳ್ಳೇದು ಅದು ಒಂದ್ ಹೇಳ್ಬೇಕು. ಎಷ್ಟು ಪ್ರಮಾಣ ಬೇಕು? ಸಿಹಿ ಊಟ ಜಾಸ್ತಿ ಮಾಡೋರಿಗೆ ಸ್ವಲ್ಪ ಟೆಂಪ್ಟ್ ಹಾಕಿರ್ತೈತ್ರಿ. ಮೊದ್ಲಿಂದ ತಿನ್ಕೊಂಡೇ ಬಂದಿದ್ರೆ ಸಿಹಿ ಪದಾರ್ಥ ಅದು ಒಂಥರ ತಿನ್ಲಿಲ್ಲ ಅಂದ್ರೆ ಸಮಾಧಾನ ಇರಂಗಿಲ್ಲ. ಸಮಾಧಾನ ಇರಂಗಿಲ್ರಿ. ಅದಕ್ಕೆ ಎಷ್ಟು ಗ್ರಾಮ್ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು, ಅದು ಹೆಚ್ಚಿಗೆ ಆದ್ರೆ ಏನಾಗುತ್ತೆ, ಆಮೇಲೆ ಆಯಿಲಿ ಫುಡ್ ಎಷ್ಟು ನಾವು ಆಯಿಲ್ ಎಷ್ಟು ಗ್ರಾಮ್ ಎಷ್ಟು ಎಮ್ ಎಲ್ ತಗೊಂಡ್ರೆ ಸರಿ ಆಗಿರ್ತೈತಿ, ಕೆಟ್ಟ ಕೊಲೆಸ್ಟ್ರಾಲ್ ಆಗತ್ತಲ್ರಿ, ಕನ್ವರ್ಟ್ ಆಗ್ಬಿಡ್ರಿ, ಅದಕ್ಕೆ ಆ ರೀತಿ ಆಗ್ಬಾರ್ದಂದ್ರೆ ನಾವು ಎಷ್ಟು ನಮ್ಮ ದೇಹ ಗ್ರಾಮ್ ಪ್ರಕಾರ ಅಂದ್ರೆ ಈಗ ಸಕ್ಕರೆ ಇದು ಬ್ಯಾಲೆನ್ಸ್ಡ್ ಡಯಟ್ ಅಂತ ಒಂದು ಅದರಿ, ಸಮತೋಲನ ಆಹಾರ ಅಂತ, ಅದ್ರ ಪ್ರಕಾರ ಸಕ್ಕರೆ ಅಂತ ಅಂದರೆ ಈಗ ಗೋಧಿ ತಿಂದ್ರಿ ಇಲ್ಲ ಅನ್ನ ತಿಂದ್ರಿ ಅವೆಲ್ಲ ಹೋಗಿ ಒಳಗೆ ಸಕ್ಕರೆನೇ ಆಗ್ತಾವ, ಗ್ಲುಕೋಸ್ ಆಗೇ ಆಗ್ತದೆ. ಬಟ್ ಈ ಆ್ಯಕ್ಚುಲ್ ಅಂಗಡಿ ಒಳಗೆ ಸಿಗೋ ಸಕ್ಕರೆ ಹಂಗೆ ಶುಗರ್ ಅವದನ್ನು ತಿಂದರೆ ಅದು ಒಂದು 10 ಗ್ರಾಮ್, 10 ಗ್ರಾಮ್ ಅಂದರೆ ಒಂದು 2 ಚಮಚ ದಿನಕ್ಕೆ. ಬಟ್ ಹೆಚ್ಚಾಗಿ ಏನಾಗ್ತದೆ, ನಾವು ಒಂದು ಚಹಾ ಕಪ್ನಾಗೆ 2 ಚಮಚ ಹಾಕೊಂಡ್ಬಿಟ್ಟಿರ್ತೀವಿ ಬೆಳಗ್ಗೆ ಮಧ್ಯಾಹ್ನ ಹಾಗೆ, ಅದ್ರ ಜೊತೆಗೆ ಸಿಹಿ ಊಟನೂ ತಿಂದ್ರಿ, ಮತ್ತು ಅಡಿಷ್ನಲ್ ಹಂಗೆ ನಡು ಏನೋ ಒಂದು ಲಾಡು ಅಥವಾ ಜಿಲೇಬಿ ಹಂಗೆ ಹಾಂ ಹಂಗೆ ಮಾಡಿದರೆ ಬೊಜ್ಜು ಬರ್ತದ್ರಿ. 10 ಗ್ರಾಮ್ ಅಂದರೆ ವಿಚಾರ ಮಾಡಿರಿ, 2 ಚಮಚ ದಿನಕ್ಕೆ ಅಷ್ಟೇ, ಬೆಳಗ್ಗಿಂದ ಸಾಯಂಕಾಲ ನೀವು ಚಹಾದಾಗರೆ ಹಾಕ್ರಿ, ಉಂಡಿಯರಿ ತಿನ್ರಿ, ಏನಾರು ತಿನ್ರಿ, ಎಲ್ಲ ಕೂಡಿ 10 ಗ್ರಾಮ್ ಸಕ್ರಿ. ಬೆಲ್ಲನೂ ಹೆಚ್ಚು ಕಡಿಮೆ ಅಷ್ಟೇ ರೀ. ಹಾ ರೀ, ಸಕ್ರೆ ಬಿಟ್ಟು ಬೆಲ್ಲ ತಿಂದ್ರೆ ಇದ್ದದ್ರಾಗ ಒಂದ್ ಸ್ವಲ್ಪ ಬೆಲ್ಲದೊಳಗ ಖನಿಜಾಂಶ ಜಾಸ್ತಿ ಇರ್ತಾವ, ಹಂಗಾಗಿ ಸಕ್ರೆಕ್ಕಿಂತ ಬೆಲ್ಲ ಚಲೋ. ಬಟ್ ಹಂಗಂತ ಹೇಳಿ ಬೆಲ್ಲ ಜಾಸ್ತಿ ತಿನ್ಕೊಂಡ ಹೋದ್ರಿ ಅಂದ್ರೆ ಮತ್ತೆ ಅದಕ್ಕೂ ಬರ್ತದೆ. ಸರ್, ಆಮೇಲೆ ಊಟದ ಮಧ್ಯೆ ನೀರು ಕುಡಿಬಾರ್ದು, ಆಮೇಲೆ ಊಟ ಆದ್ಮೇಲೆ ಇಷ್ಟ ಅವರ್ ಬಿಟ್ಟು ನೀರು ಕುಡಿಬೇಕಂತ ಏನೋ ಹೇಳ್ತಾರಲ್ಲ ಸರ್, ಅದು ಎಷ್ಟು ಸತ್ಯ ಅಥವಾ ಎಷ್ಟು ಮಿಥ್ಯ ಅಂತ? ಅಂದ್ರೆ ಊಟದ ನಡು ನೀರು ಕುಡಿದ್ರೆ ಏನಾಗ್ತದೆ, ನೀರು ಒಂದ್ ಸ್ವಲ್ಪ ಜಗ ತಗೋತದ್ರಿ, ಹೊಟ್ಟೆ ತುಂಬದಂಗೆ ಆಗ್ತದೆ, ಮತ್ತೆ ಒಂದು 1/2 ತಾಸಿಗೆ ಮತ್ತೆ ಹಸಿವು ಆಗ್ತದೆ. ಹಂಗಾಗಿ ಏನು ಮಾಡ್ತೀವಿ, ಮ್ಯಾಲಿನ ಮ್ಯಾಲೆ ತಿನ್ಕೋತ ಇರ್ತೀವಿ. ಊಟ ಆದಮೇಲೆ ಒಮ್ಮೆ ನೀರು ಕುಡಿದ್ರೆ ಏನಾಗ್ತದೆ, ನೀವು ತಿನ್ನೋ ಪದಾರ್ಥ ನೀರಿಗೇನು ಬೊಜ್ಜು ಬರುವುದಿಲ್ಲ. ಸೊ ನೀರು ಕುಡಿದು ಹೊಟ್ಟೆ ತುಂಬಿಕೊಂಡ್ರೆ ಮತ್ತೆ ಒಂದು 1/4 ತಾಸು 15 ನಿಮಿಷ 20 ನಿಮಿಷಕ್ಕೆ ಮತ್ತೆ ಹಸಿವು ಆಗ್ತದೆ, ಮತ್ತೆ ತಿಂತೀವಿ. ಹಂಗಾಗಿ ತಿನ್ನೋ ಇದು ಪ್ರಮಾಣ ಜಾಸ್ತಿ ಆಗ್ಬಿಡ್ತದ್ರಿ. ಬಿಸಿನೀರು ಕುಡಿದ್ರಿಂದ ಏನಾದರೂ ಕಡಿಮೆ ಆಗುತ್ತೆ ಸರ್ ಬೊಜ್ಜು? ಬರೀ ಬಿಸಿನೀರು ಕುಡಿದ್ರೆ ಹಂಗೆ ಇದು ಆಗಂಗಿಲ್ಲರಿ, ಬಿಸಿನೀರಿಂದ ಉಪಯೋಗ ಇರ್ತಾವೆ, ಬಟ್ ಬೊಜ್ಜು ಕಡಿಮೆ ಮಾಡಲಿಕ್ಕೆ ಬಿಸಿನೀರು ಕುಡ್ಕೊಂಡೇ ಇದ್ದರೆ ಉಪಯೋಗ ಆಗಂಗಿಲ್ಲರಿ. ಅದ್ರ ಜೊತೆಗೆ ನೀವು ತಿನ್ನೋದು ಸರಿ ತಿನ್ನಬೇಕು, ಮತ್ತು ಎಕ್ಸಸೈಸ್ ಮಾಡಬೇಕು. ಹಲೋ, ಹಾಂ ಮಂಜುಳಾ ಮೇಡಮ್ ಅವರೇ ನಮಸ್ಕಾರ. ನಮಸ್ತೆ. ಹಾಂ, ಶರಣಬಸವ ಅಂತ ಹೇಳ್ಬಿಟ್ಟು ಮಾತಾಡೋದು. ಹಾಂ, ಪ್ರಶ್ನೆ ಕೇಳಿ ಸರ್. ಹಾಂ, ಡಾಕ್ಟರ್ ಹೇಳಿದ್ದು ಮುಂಚೆ ನಾನು ಕೇಳಿದೆ, ಊಟ ಒಂದು ಮನುಷ್ಯ ಮಿನಿಮಮ್ ಎಷ್ಟು ಗ್ರಾಮ್ ಊಟ ಮಾಡ್ಬೇಕು ಮೇಡಮ್ ಹೇಳ್ತಾರೆ? ಎಲ್ಲ ಊಟ ಸೇರಿ. ಹಲೋ, ಕೇಳ್ತದೆ ಮೇಡಮ್? ಅಲ್ಲ, ಎಲ್ಲ ಊಟ ಸೇರಿನ ಹೆಂಗೆ ಟೋಟಲ್ ಒಂದು ತಾಟನಾಗಂದ್ರೆ ಎಷ್ಟು ಗ್ರಾಮ್ ಇರಬೇಕು ಅಂತ? ಮೇಡಮ್, ಮನುಷ್ಯ ಎಷ್ಟು ಊಟ ಮಾಡ್ಬೇಕು? ಆ ಗ್ರಾಮ್ ಲೆಕ್ಕ ಅಂದ್ರೆ ಹೆಂಗಿರ್ತದ್ರಿ, ಎಲ್ಲರಿಗೂ ಇಷ್ಟೇ ಗ್ರಾಮ್ ಅಂತ ಇರಂಗಿಲ್ಲ, ಅವರವ್ರ ವಯಸ್ಸು. ಯಾಕಂದ್ರೆ ನಾವು ಬ್ಲೈಂಡ್ ಸ್ಕೂಲ್ ಅಲ್ಲಿ ಇದ್ದೀವಿ ನಮ್ಗೆ. ಹಾ ರೀ, ಎರಡು ಊಟ ಸೇರ್ಬಿಟ್ಟು ಒಂದು 500 ಗ್ರಾಮ್ ಆಗ್ತಿತ್ತು ಸರ್, ಎಲ್ಲ ಪಲ್ಯ ಬಂತು, ರೈಸ್, ಚಪಾತಿ ಬಂತು. ಹಾ ರೀ, ಅವಾಗ ಹಿಂಗಾಗಿ ಅವಾಗ ಚಿಕ್ಕವರಿದ್ದೀವಲ್ಲ ಸರ್, ನಮ್ಗೆ ಸಾಕಾಗ್ತಿರ್ಲಿಲ್ಲ ಸರ್, ನೀವು ಅವಾಗ ಹೇಳಿದ್ರಲ್ಲ ಅದಕ್ಕೆ. ಇವಾಗ ಚಿಕ್ಕವರಿದ್ದಾಗ ತಿನ್ನೋದು ಇದು ಇಲ್ರಿ, ನಾನೇನಂದೆ 18-20 ಆದಮೇಲೆ ನೀವು ತಿನ್ನೋದನ್ನು ಕಂಟ್ರೋಲ್ ಮಾಡಬೇಕು. ಸಣ್ಣಾಗಿರ್ತಾಗ ಏನಿರ್ತದೆ, ನೀವು ಜಾಸ್ತಿ ತಿಂದ್ರೂ ಬೊಜ್ಜಾಗೋದಿಲ್ಲ, ಅದು ಬೆಳವಣಿಗೆಗೆ ಉಪಯೋಗಿಸ್ಕೊಂಡ್ಬಿಡ್ತದೆ. ಮತ್ತು ಸಣ್ಣ ಮಕ್ಕಳು ಜಿಗಿದಾಡ್ಕೊಂಡು ಇರ್ತಾರೆ ಅವರು, ಹಂಗಾಗಿ ಅವ್ರ ಆ್ಯಕ್ಟಿವಿಟಿ ನಡೀತಾ ಇರ್ತದೆ, ಅವ್ರಿಗೆ ಬೊಜ್ಜು ಬರೋದಿಲ್ಲ, ಬರೋ ಚಾನ್ಸಸ್ ಕಡಿಮೆ. ಆ ಆ್ಯಕ್ಟಿವಿಟಿ ಬಿಟ್ಟು ಈಗ ಸಣ್ಣ ಮಕ್ಕಳು ಓಡಾಡ್ಕೊಂಡಿರೋರು ಸುಮ್ಮನೆ ಕೂತು ಟಿ ವಿ ನೋಡಿದ್ರು, ಮೊಬೈಲ್ನ ಗೇಮ್ ಆಡಿದ್ರು ಅಂದರೆ ಬೊಜ್ಜು ಬರ್ತದ್ರಿ. ಬಟ್ ಗ್ರಾಮ್ ಲೆಕ್ಕ ಎಲ್ಲರಿಗೂ ಎಷ್ಟೇ ಗ್ರಾಮ್ ಅಂತ ಇರಂಗಿಲ್ಲ, ಮೇನ್ ಹೊಟ್ಟಿನೇ. ಅಂದರೆ ನೀವು ಏನು ಕೆಲಸ ಮಾಡ್ತೀರಿ, ಎಷ್ಟು ವಯಸ್ಸು, ಮತ್ತು ಗಂಡಸರು ಹೆಂಗಸರು, ಅದ್ರ ಮೇಲೆ ಡಿಪೆಂಡ್ ಆಗ್ತದ್ರಿ ಎಷ್ಟು ಗ್ರಾಮ್ ತಿನ್ನಬೇಕು ಅಂತ. ಡಾಕ್ಟ್ರೆ, ಸಾಕಷ್ಟು ಕರೆಗಳು ಇನ್ನೂ ಬರ್ತಾ ಇವೆ, ಆದರೆ ಸಮಯ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ. ಕೇಳುಗರೆ, ಇಷ್ಟೊತ್ತಿನವರೆಗೂ ಸ್ಥೂಲಕಾಯ ಮತ್ತು ಪೋಷಣೆ ಈ ವಿಷಯದ ಬಗ್ಗೆ ಡಾಕ್ಟರ್ ಉಮೇಶ್ ದೀಕ್ಷಿತ್ ಅವರು ಸಾಕಷ್ಟು ವಿವರವಾದ ಮಾಹಿತಿಯನ್ನು ಕೊಡುವುದರ ಜೊತೆಗೆ ನಮ್ಮ ಕೇಳುಗರ ಹಲವಾರು ಸಮಸ್ಯೆಗಳಿಗೆ ಬಹಳ ಸಮರ್ಪಕವಾಗಿ ಉತ್ತರಿಸಿದರು. ಡಾಕ್ಟರ್ ಉಮೇಶ್ ದೀಕ್ಷಿತ್ ಅವರು ಸೋಮವಾರದಿಂದ ಶನಿವಾರದವರೆಗೆ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836-2477-172. ಆಸ್ಪತ್ರೆಯ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-2477-777. ಈ ವಾರದ ಪ್ರಶ್ನೆ, ಸ್ಥೂಲಕಾಯವನ್ನು ತಡೆಗಟ್ಟಲು ಯಾವ ವಯಸ್ಸಿನಿಂದ ಪ್ರಾರಂಭಿಸಬೇಕು? ಪ್ರಶ್ನೆಯನ್ನು ಇನ್ನೊಂದು ಸಲ ಹೇಳ್ತೀನಿ, ಸ್ಥೂಲಕಾಯವನ್ನು ತಡೆಗಟ್ಟಲು ಯಾವ ವಯಸ್ಸಿನಿಂದ ಪ್ರಾರಂಭಿಸಬೇಕು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕಾಗಿ ಪರಿಗಣಿಸಲಾಗುತ್ತದೆ. ಇನ್ನು July 12 ಕೇಳಿದಂಥ ಪ್ರಶ್ನೆ, ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಸರ್ಜರಿ ದಿನ ಎಂದು ಆಚರಿಸುತ್ತಾರೆ ಅನ್ನೋದಾಗಿತ್ತು. ಸರಿಯಾದ ಉತ್ತರ, ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಸರ್ಜರಿಯ ದಿವಸವನ್ನು ಪ್ರತಿ ವರ್ಷ ಜುಲೈ 15ರಂದು ಆಚರಿಸುತ್ತಾರೆ. ಸರಿಯಾದ ಉತ್ತರವನ್ನು ಬರೆದು ಬಹುಮಾನವನ್ನು ಗಳಿಸಿದವರು ಶ್ರೀ ಆತ್ಮಾನಂದ್ ಚಿಕ್ಕಣ್ಣವರ್ ಆಟ್ ಪೋಸ್ಟ್ ಅಸುಂಡಿ ತಾಲೂಕು ಸವದತ್ತಿ ಜಿಲ್ಲಾ ಬೆಳಗಾವಿ. ಆತ್ಮಾನಂದ ಅವರಿಗೆ ಅಭಿನಂದನೆಗಳು. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನ ಕಳಿಸಲಾಗ್ತದೆ. ಕೇಳುಗರೆ, ಬರುವ ವಾರದ SDM ಆರೋಗ್ಯ ಸಂವಾದ ಕಾರ್ಯಕ್ರಮದ ವಿಷಯ ಸರ್ಪ ಸುತ್ತು. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ ಡಾಕ್ಟರ್ ಸೌಮ್ಯಶ್ರೀ ಕೆ. ಇವರು ಚರ್ಮ ರೋಗ ಚಿಕಿತ್ಸಕ.